ವಾರ್ತಾ ಪ್ರಸಾರ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿ ಅನುಭವ ಕುರಿತು ಬಿಎನ್ ರಾಮಚಂದ್ರ ಅವರೊಂದಿಗಿನ ಸಂದರ್ಶನ, ಬಳಿಕ ಹೈಟೆಕ್ ಕೃಷಿ ಕುರಿತು ಮಾಹಿತಿ ಕೇಳುವಿರಿ. ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳಿ ಅಡಿಕೆ ಕೃಷಿ ಅನುಭವ ಕುರಿತು ಸಂದರ್ಶನ ಬಿಎನ್ ರಾಮಚಂದ್ರ ಅವರೊಂದಿಗೆ. ಬಿಎನ್ ರಾಮಚಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ಅಡಿಕೆಗೆ ಒಳ್ಳೆಯ ಬೆಲೆ ಇದೆ ಅಂತ ನಮ್ಮ ರೈತರು ಬಹಳ ಖುಷಿಯಿಂದ ಇದ್ದಾರೆ. ಆದ್ರೆ ಈ ಬೆಲೆ ಎನ್ನುವಂತಹದ್ದು ಒಂದು ರೀತಿಯ ಮರೀಚಿಕೆ, ಇವತ್ತಿರ್ತದೆ ನಾಳೆ ಹೋಗ್ತದೆ. ಅಡಿಕೆ ಬೆಳೆಗಾರರಾಗಿ ನಿಮ್ಮ ನಿರೀಕ್ಷೆ ಏನು? ನಮ್ಮ ನಿರೀಕ್ಷೆ ಅಂತ ಹೇಳಿದ್ರೆ ಇಲ್ಲಿ ಇವಾಗ ನಮ್ಮ ಕೃಷಿ ಅಂತ ಹೇಳುವುದೇ ಒಂದು ರೀತಿಯ ಜೂಜು, ಅದರೊಳಗೆ ಅಡಿಕೆ ಅಂತ ಹೇಳೋದು ದೊಡ್ಡ ಜೂಜು. ಅದು ಬೆಳೆ ಕೈಗೆ ಬಂದ ಮೇಲೆ ಬಂತಂತ ಹೇಳಲಿಕ್ಕೆ ಆಗತ್ತೆ. ಬೆಲೆ ಎಷ್ಟೇ ಇರ್ಬೋದು, ಆದ್ರೆ ಅದು ಫಸಲು ಕೈಗೆ ಬಂದ ಮೇಲೆ ಅದ್ರ ಬೆಲೆ ಸಿಗುವುದು. ನಮ್ಮ ಅಡಿಕೆ ಫಸಲು ಜಾಸ್ತಿ ಆದವಾಗ ಬೆಲೆ ಆಟೋಮೆಟಿಕ್ ಕಡಿಮೆ ಆಗತ್ತೆ, ಫಸಲು ಕಡಿಮೆ ಆದವಾಗ ಬೆಲೆನೂ ಜಾಸ್ತಿ ಆಗತ್ತೆ. ನಮ್ಮ ಹತ್ರ ಫಸಲು ಅಷ್ಟು ಇರುವುದಿಲ್ಲ, ಬೆಲೆ ಸಿಗುವುದು ಮಾತ್ರ ಅವರೇಜ್ ಒಂದೇ ತರ. ಕಡಿಮೆ ಇದ್ದಲ್ಲಿ ಫಸಲು ಕಡಿಮೆ ಇದ್ದಲ್ಲಿ ಬೆಲೆ ಜಾಸ್ತಿ ಇರುತ್ತೆ, ಬೆಲೆ ಇದ್ದಲ್ಲಿ ಫಸಲು ಕಡಿಮೆ ಇರುತ್ತೆ. ಸಾಮಾನ್ಯ ಹಾಗೆ ನಡೆದುಕೊಂಡು ಹೋಗುತ್ತೆ. ರಾಮಚಂದ್ರ ಅವರು, ಈಗ ಅಡಿಕೆಯ ಬೆಲೆ ಸ್ಥಿರತೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬೆಲೆ ಏರಿದಂತಹ ಸಂದರ್ಭದಲ್ಲಿ ಫಸಲು ಕೈ ಕೊಡ್ತದೆ, ಫಸಲು ಕಡಿಮೆ ಆಗ್ತದೆ, ಫಸಲು ಜಾಸ್ತಿ ಇದ್ದ ಸಮಯದಲ್ಲಿ ಬೆಲೆ ಕಡಿಮೆ ಆಗ್ತದೆ ಅಂತ ಹೇಳಿ, ಈ ಒಂದು ಏರುಪೇರು ಸಾಮಾನ್ಯವಾಗಿ ಎಲ್ಲ ಮಾರುಕಟ್ಟೆಯಲ್ಲೂ ಕೂಡ ನಾವು ನೋಡುವಂತಹದ್ದು. ಆದ್ರೆ ಅಡಿಕೆಯನ್ನೇ ನಂಬಿಕೊಂಡು ಇರುವುದರ ಬದಲಿಗೆ ಅಡಿಕೆಯ ಜೊತೆ ಜೊತೆಗೆ ಮಿಶ್ರ ಬೆಳೆಯಾಗಿ ಒಂದಷ್ಟು ಬೆಳೆಯನ್ನು ಹಾಕಬೇಕು ಎನ್ನುವಂತಹದ್ದು ಅನುಭವದ ಮಾತು. ನಿಮ್ಮ ಪ್ರಯತ್ನ ಏನು? ಮಿಶ್ರ ಬೆಳೆ ಎಲ್ಲ ಕಡೆ ಒಂದೇ ತರ ಇರುವುದಿಲ್ಲ, ಎಲ್ಲ ಕಡೆಯಲ್ಲಿ ಬೆಳೆಯುವುದಿಲ್ಲ. ಮಲೆನಾಡಲ್ಲಿ ಅಥವಾ ಬಯಲು ಸೀಮೆಯಲ್ಲಿ ಅಡಿಕೆ ಬೆಳೀತಾರೆ, ಅಲ್ಲಿ ಮಿಶ್ರ ತಳಿ ಆಗತ್ತೆ ಇಲ್ಲ, ಮತ್ತೆ ಬೆಳೆಯುವುದಿಲ್ಲ ಅವರು. ನಮ್ಮಲ್ಲಿ ಅವಕಾಶ ಇದೆ, ಬಟ್ ಅದರದ್ದು ಲೇಬರ್ ಕಾಸ್ಟು, ಬೆಳೆಯುವ ತೊಂದರೆಗಳು ಇವೆಲ್ಲ ನಂಬಿಕೊಂಡಿದ್ದಾವಾಗ ಅದು ಕಷ್ಟನೇ. ಅವಾಗ ಅದು ಪರ್ಯಾಯ ಅಲ್ಲ, ಅಡಿಕೆ ಪರ್ಯಾಯದ ಬಗ್ಗೆ ಮಾತಾಡೋದಲ್ಲ. ಅಡಿಕೆಯ ಜೊತೆ ಜೊತೆಗೆ ಕಾಳುಮೆಣಸು ಅಥವಾ ಬಾಳೆನೋ ಅಥವಾ ಕೊಕ್ಕೋನೋ ಅಥವಾ ಜಾಯಿಕಾಯಿಯೋ ಬೇರೆ ಮಿಶ್ರ ಬೆಳೆಯಾಗಿ ಬೆಳೆಯುವುದಕ್ಕೆ ಅವಕಾಶ ಇಲ್ವೇ ನಿಮ್ಮ ಊರಲ್ಲಿ ಅಂತ? ನಮ್ಮೂರಲ್ಲಿ ಅಷ್ಟು ದೊಡ್ಡ ದೊಡ್ಡ ತೋಟಗಳಲ್ಲಿ ಇರುವುದಿಲ್ಲ, ಸಾಮಾನ್ಯ 1/2 ಎಕರೆ 1 ಎಕರೆ ಹೀಗೆ. ಅಲ್ಲಿಗೆ 4 ಕೊಕ್ಕೋ ಗಿಡ, ಕಾಳುಮೆಣಸನ ಮನೆ ಖರ್ಚಿಯವರು ಆಗುತ್ತೆ, ಕೊಕ್ಕೋ ಅಥವಾ ಇಂಥದ್ದು ಬಾಳೆ ಬಾಳೆ ಬಾಳೆ ಅಡಿಕೆ ತೋಟದಲ್ಲಿ ಅಷ್ಟು ಪ್ರಿಪರೇಬಲ್ ಅಲ್ಲ. ಯಾಕಂತೇಳಿದ್ರೆ ಬಾಳೆ ಅಡಿಕೆ ತೋಟದ ಮಧ್ಯೆ ಬಾಳೆ ಕೊಟ್ರೆ ಬಾಳೆ ಫಸಲು ಬರುವುದು ಅಷ್ಟೊಳಗೆ ಇರುತ್ತೆ, ಅಡಿಕೆ ಫಸಲು ಕಡಿಮೆ ಆಗಿ ಆಗತ್ತೆ. ಅದರಿಂದ ಬಾಳೆ ಒಂದು ಲಾಭದಾಯಕ ಅಲ್ಲ. ಮತ್ತೆ ಸೇಮ್ ಟೈಮ್ ಅಲ್ಲಿ ಅದು ಒಂದು ಮತ್ತೆ ಲೇಬರ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಕೆಲವರೆಲ್ಲ ಸ್ವಲ್ಪ ಸ್ವಲ್ಪ ಖರ್ಚು ಮನೆ ಖರ್ಚು ಮಾಡ್ಕೊಳ್ತಾರೆ ಅಷ್ಟೇ ಬಿಟ್ರೆ ಅದನ್ನಾಗಿ ಅಡಕೆ ತೋಟದ ಮೇಲೆ ಬಾಳೆ ಬೆಳೆಯುವುದಿಲ್ಲ. ಇಲ್ಲಿಯ ಒಂದು ಮಣ್ಣಿನ ಒಂದು ಗುಣಧರ್ಮದ ಬಗ್ಗೆ ಹೇಳಿ, ಈಗ ಸಾಮಾನ್ಯವಾಗಿ ಹೇಳುವಂತಹದ್ದು ಕರಾವಳಿ ಜಿಲ್ಲೆಯಲ್ಲಿ ಕೆಂಪು ಜಂಬಿಟ್ಟಿಗೆ ಮಣ್ಣು ಇರುವಂತಹದ್ದು ಅಂತ. ಇಲ್ಲಿಯ ಮಣ್ಣಿನ ಗುಣಧರ್ಮ ಹೇಗಿದೆ ಮತ್ತು ಇಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂತಹ ಪ್ರಮಾಣ ಹೇಗಿದೆ? ಇಲ್ಲಿ ಒಂದೊಂದು ಕಿಲೋಮೀಟರ್ಗೂ ಮಣ್ಣಿನ ವ್ಯತ್ಯಾಸ ಇದೆ. ಈಗ ನಿಮ್ಮ ತೋಟ, ನಮ್ಮ ತೋಟದಲ್ಲಿ ಅಲ್ಲಿ ಬಯಲು ಗದ್ದೆ, ಆಮೇಲೆ ಸ್ವಲ್ಪ ಗುಡ್ಡ, ಮರಳು ಪ್ರದೇಶ, ಹಾಡಿ ಅಂತ ಅಲ್ಲಿ ಬರುತ್ತೆ ಕಾಡು ಪ್ರದೇಶ. ಗುಡ್ಡದಲ್ಲಿ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಬಯಲು ಪ್ರದೇಶದಲ್ಲಿ ಅಡಕೆ ಹಾಕಿದ್ರೆ ಅಡಕೆ ಬೆಳೆಯುವುದಿಲ್ಲ, ಅಲ್ಲ ಒಂದು ನೀರಿನ ವರತೆಯಿಂದ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು ಸಮಸ್ಯೆ ಅಂದ್ರೆ ಗದ್ದೆಯಲ್ಲೆಲ್ಲ ಅಡಕೆ ತೋಟ ಮಾಡ್ತಾರೆ, ಸಮಸ್ಯೆ ಅಂತಂದ್ರೆ ಬೇರುಳ ಬರುತ್ತದೆ. ಬೇರುಳದಿಂದ ಕೆಲವು ತೋಟಗಳೇ ಹೋಗಿದ್ದಿದೆ. ನಿಮ್ಮ ಊರಿನಲ್ಲಿ ಬೇರುಳ ತುಂಬಾ ಬೇರುಳ ಉಂಟು, ಅದು ಅಷ್ಟೊಂದು ಪ್ರಿಪರಬಲ್ ಅಲ್ಲ. ಈಗ ನಿಮ್ಮ ತೋಟ ಹೇಗಿದೆ? ನಮ್ಮ ತೋಟ ನಾವು ಹಾಡಿ ಕಡ್ದು ಮಾಡಿದ್ದಾದ್ರಿಂದ ಸ್ಟಾರ್ಟ್ ಅಲ್ಲಿ ಇರ್ಲಿಲ್ಲ, ಫಸಲು ಒಳ್ಳೆ ಬಂತು ಎಲ್ಲ ಸರಿ, ಬಟ್ ಇವಾಗ ಬೇರುಳ ಸ್ಟಾರ್ಟ್ ಆಗಿದೆ. ಅದು ಗೊಜ್ಜು ಮಣ್ಣು ಎಂತ ಕಡೆಯಲ್ಲಿ ಬೇರುಳ ಕಡಿಮೆ, ಈ ಮೆತ್ತಗಿರೋ ಮಣ್ಣು ಕೆಂಪು ಮಣ್ಣು ಅಂತ ಅಲ್ಲಿ ಮತ್ತೆ ಗದ್ದೆ ಮಣ್ಣಲ್ಲಿ ಬೇರುಳ ಬರುತ್ತೆ. ಈಗ ಪ್ರಾರಂಭಿಕ ಲಕ್ಷಣಗಳು ಹೇಗಿರ್ತವೆ, ಹೇಗೆ ಇವುಗಳನ್ನ ಗುರುತಿಸುವಂತಹದ್ದು ಬೇರುಳದ ಸಮಸ್ಯೆ ಇದೆ ಅಂತ? ಪ್ರಾರಂಭಿಕ ಲಕ್ಷಣ ಗೊತ್ತೇ ಆಗುದಿಲ್ಲ, ಮರ ಸತ್ತೋದ್ಮೇಲೆ ಗೊತ್ತಾಗುದು. ಸ್ವಲ್ಪ ಎಲೆ ಹಳದಿ ಅದು ಸುಳಿ, ಅಷ್ಟೊತ್ತಿಗೆ ಮರ ಹೋಗಿರುತ್ತೆ, ಅದೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಡಕೆ ಮಟ್ಟಿಗೆ ಒಂದ್ಸಲ ಸುಳಿ ಸತ್ತೋಯ್ತು ಅಂತ ಆದ್ಮೇಲೆ ಏನೂ ಮಾಡ್ಲಿಕ್ಕಿಲ್ಲ, ಹೋಯ್ತಂತೆ ಲೆಕ್ಕ. ಈಗ ಒಂದಷ್ಟು ಮರಗಳಲ್ಲಿ ಇಂತಹ ಒಂದು ಬೇರು ಉಳಿದ ಸಮಸ್ಯೆ ಇದು ಅಂತ ಗೊತ್ತಾದ ಮೇಲೆ ಅದರ ಸಂರಕ್ಷಣೆಯ ಕ್ರಮಗಳನ್ನ ಏನೇನು ಕೈಗೊಳ್ತೀರಿ ನೀವು? ಬೇರೆ ಮರಗಳಿಗೆ ಹರಡಲಿಂದ ಬೇಕಾದ ಔಷಧಿ ಹಾಕಿದ್ರೆ ಅವ್ರು ಆಳಕ್ಕೆ ಹೋಗಿ ಮತ್ತೆ ಅದು ರಿಸಲ್ಟ್ ಗೊತ್ತಾಗುದು ಇಲ್ಲ. ಈಗ ಬೇರುಳ ಸತ್ತು ಮಾಡ್ತಾ ಇರ್ಬೇಕು, ಮತ್ತೆ ಅದು ಇವತ್ತಿನ ತುಂಬಾ ಕಾಸ್ಟ್ ಹೌದು, ಯಾಕಂದ್ರೆ ಇವತ್ತಿನ ಈ ಉತ್ಪತ್ತಿಗೆ ಅದೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗುದು ಇಲ್ಲ. ಅಡಕೆ ಸಿಗುವ ಉತ್ಪತ್ತಿಗೆ ಮತ್ತೆ ಲೇಬರ್ ಕಾರಣದಿಂದ ಅದಷ್ಟು ಪ್ರಯತ್ನ ಮಾಡಿದ್ರಿ. ಈಗ ಅಲ್ಲಿ ಇವ್ರದ್ದು ಫ್ಯೂರೋಡಾನ್ ಇಂಥದೆಲ್ಲ ಹಾಕೋದು, ಮತ್ತೆ ಅದು ಆರ್ಗಾನಿಕ್ ಅಂತೇಳಿ ಒಂದು ಇದು ಕೊಡ್ತಾ ಇದಾರೆ, ಅದನ್ನು ಹಾಕಿದೇವೆ. ಬಟ್ ನಾನು ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿ ಹೋಗ್ಲಿಲ್ಲ, ಯಾಕಂತ ಹೇಳಿದ್ರೆ ಆಗು ಹೋಗೋ ಕೆಲಸ ಮರ ಸತ್ತೋಗಿದ್ದೆ ಜಾಸ್ತಿ. ಮತ್ತೆ ನಂಗೆ ರೀಸೆಂಟ್ ಆಗಿ ಬಂದದ್ರಿಂದ ನಾನದು ತೋಟ, ನನ್ಗೆ ಇನ್ನೊಂದು ಸಮಸ್ಯೆ ಏನಾಯ್ತು ಅಂದ್ರೆ, ನಾನು ಮೋಹಿತ್ ನಗರ ಅಡಕೆ ಹಾಕಿದ್ರೆ ಮರ ತುಂಬಾ ಹೈಟ್ ಹೋಯ್ತು, ಅದು ಇವಾಗ ಬೇರೆ ಕೂಲಿ ಸಮಸ್ಯೆ, ಮಳೆಗಾಲದಲ್ಲಿ ಕೊಳೆ ರೋಗ ಇಂಥದೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ನಾನು ಅಡಕೆ ತೋಟನೇ ತೆಗೆದು ಪುನಃ ಎರಡನೇ ಮಾಡುವ ಯೋಚನೆಯಲ್ಲಿದ್ದೇನೆ. ಮರ ಕಟ್ ಮಾಡಿ ಆಯ್ತು, ಇವಾಗ ಪುನಃ ಗಿಡ ಮಾಡಿ ನಡು ಯೋಚನೆಯಲ್ಲಿದ್ದೇನೆ. ಈ ಬೇರು ಹುಳದ ಸಮಸ್ಯೆ ಅಲ್ಲದೆ ಸಾಮಾನ್ಯವಾಗಿ ಈಗ ಮಳೆಗಾಲದಲ್ಲಿ ಕೊಳೆ ರೋಗದ ಸಮಸ್ಯೆಯು ಕೂಡ ಬರ್ತದೆ, ಇದರ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಹೇಗೆ ಮಾಡ್ತೀವಿ? ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೊಳೆ ಮಳೆಗಾಲದ ಸಮಸ್ಯೆ ಅದು. ಆ ಟೈಮಲ್ಲಿ ಕೊಳೆ ಬಂತಂತಾದ್ರೆ ಅದು ಎಲ್ಲರಿಗೂ ಒಂದು ಸೇಮ್ ಟೈಮಲ್ಲಿ ಬರುವಂತದ್ದು. ಈ ವರ್ಷಡಿ ನಾವು ಒಳ್ಳೆ ಫರ್ಟಿಲೈಸರ್ ಹಾಕಿ ಒಳ್ಳೆ ರೀತಿಯಲ್ಲಿ ಬೆಳೆದಿರು, ಕೊನೆ ಹಂತ ಅಂದ್ರೆ ನಮ್ಗೆ ಮಳೆಗಾಲದಲ್ಲಿ ಅಡಕೆ ಕೊಳೆ ರೋಗದಿಂದ ಉಳಿಸ್ಕೊಂಡ್ರೆ ಮಾತ್ರ ನಮ್ಗೆ ಅಡಕೆ ಫಸಲು ಕೈ ಬರೋದು. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಒಂದೇ ಸಲ ಸಮಸ್ಯೆ ಬರೋದ್ರಿಂದ ಲಿಮಿಟೆಡ್ ಕೂಲಿ ಅವರು ಇರೋದ್ರಿಂದ ಮತ್ತೆ ಅದು ಸ್ಕಿಲ್ ಯಾವ್ದು ಮರ ಹತ್ತಿ ಸ್ಪ್ರೇ ಮಾಡೋದಂತ ಸ್ಕಿಲ್ಡ್ ಲೇಬರ್ ಅದು. ಆ ಲೇಬರ್ ಎಲ್ಲ ಕಡೆ ಒಂದೇ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ಹೋದ್ರು ಏನಾಗುತ್ತೆ ಅಂತ ಮಳೆ ಬರೋ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ದೊಡ್ಡ ದೊಡ್ಡ ತೋಟದವರು ಎಂತ ಮಾಡ್ತಾರಂತೆ, ಅವ್ರದ್ದು ಅದು ಲೇಬರ್ ವ್ಯವಸ್ಥೆಗಳು ಇರ್ತದೆ. ಈ ಸಣ್ಣ ಅರ್ಧ ಎಕರೆ ಒಂದ್ ಎಕರೆ ಹತ್ತು ಮರ ಇಪ್ಪತ್ ಮರ ಇರೋರಿಗೆಲ್ಲ ಅದು ಆ ಸಾಧ್ಯನೇ ಇಲ್ಲ, ಲೇಬರ್ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅವ್ರು ಬರುವುದು ಇಲ್ಲ. ಅವ್ರು ಬಂದ ಮೇಲೆ ಒಂದು ದಿವಸಕ್ಕೆ ಆಗುವಷ್ಟು ಕೆಲಸ ಕೊಡ್ಲೇಬೇಕಾಗತ್ತೆ, ಅದರಿಂದ ಅಲ್ಲಿ ಅವ್ರು ಬರುವುದಿಲ್ಲ, ಆ ಅಡಕೆನ ಉಳಿಸ್ಕೊಳ್ಳಿಕ್ಕೂ ತುಂಬಾ ಕಷ್ಟ ಆಗತ್ತೆ. ಈಗ ಶೇಕಡ ಒಂದರ ಬೋರ್ಡೋ ಸಿಂಪರಣೆ ಮಾಡಬೇಕು ಅಂತ ಹೇಳುವಂತಹದ್ದು ಈ ಕೊಳೆ ರೋಗ ನಿರ್ವಹಣೆಗಾಗಿ ಶೇಕಡ ಒಂದರ ಬೋರ್ಡೋ ಅಂತ ಹೇಗೆ ನೀವು ನಿರ್ಧಾರ ಮಾಡ್ತೀರಿ? ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳ ಪ್ರಕಾರ ಒಂದು ಕೆಜಿ ಸುಣ್ಣಕ್ಕೆ ಒಂದು ಕೆಜಿ ಮೈಲ್ ತುತ್ತ ಹಾಕಿ 100 liters ಅಲ್ಲಿ ಮಿಕ್ಸ್ ಮಾಡಿ ಹೊಡಿಬೇಕು, ಮತ್ತೆ ಸರಿ ಗಮ್ಮ ಹಾಕಿ ಹೊಡಿಬೇಕಂತ ಹೇಳೋದು. ನಮ್ಮಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸಾಕಾಗುದಿಲ್ಲ ಅಂತ ಹೇಳಿ 2 kg ಸುಣ್ಣ 1 kg ಮೈಲ್ ತುತ್ತು ಈಗಲೇ ಹಾಕಿ ಹೊಡಿತಾರೆ, ಅವ್ರದ್ದೇ ಒಂದು ಪ್ರಪೋಷನ್ ಅಂತೇಳಿ ಮಾಡ್ಕೊಂಡು ಹೊಡಿತಾ ಇದ್ದಾರೆ. ಅವ್ರಿಗೆ ಎಫೆಕ್ಟ್ ಆಗಿದೆ ಅಂತೆ, ಬಟ್ ನಿಮ್ಮ ಇಲಾಖೆಯವ್ರು ಹೇಳೋದಂತ ಅದು ಯೂಸ್ಲೆಸ್ ಅಂತ ಹೇಳಿ, ಬಟ್ ಅವ್ರು ಹೊಡೆಯೋರ್ ಲೆಕ್ಕದಲ್ಲಿ ಅದು ಸರಿ ಅಂತೇಳಿ ನಮ್ಗೆ ಇದು ಮಾಡಿದ್ರಿಂದ ಪ್ಲಸ್ ಆಯ್ತು ಅಂತ ಹೇಳ್ತಾ ಇದ್ದಾರೆ ಅವ್ರು. ಇಲಾಖೆಯವ್ರ ಲೆಕ್ಕದಲ್ಲಿ ಅದು ಯೂಸ್ಲೆಸ್ ಅಂತ ಹೇಳಿ. ಮತ್ತೆ ನಾನು ಇನ್ನೊಂದ್ ಏನಾಗುತ್ತೆ ಅಂತ ಹೇಳಿದ್ರೆ ಬೋರ್ಡ್ ಮಿಶ್ರಣ ರೆಡಿ ಮಿಶ್ರಣ ಸಿಗುತ್ತೆ, ಬ್ಲೈಟೆಕ್ಸ್ ಅಥವಾ ಇಂಥದ್ದೆಲ್ಲ ಸಿಗುತ್ತೆ, ಅದು ರೆಡಿ ಮಿಕ್ಸ್ ಅಂತ ನಾವು ಅದನ್ನು ಹೊಡಿತೇವೆ. ಈಗ ಬಯೋಫೈಟ್ ನಂತ ಇಂತ ಫೈಟ್ ಗಳೆಲ್ಲ ಬಂದಿದಾವಲ್ಲ, ಅಂತದ್ದು ಪ್ರಯತ್ನ ಮಾಡಿ ಶಾರ್ಟ್ ಟರ್ಮ್ ಆಗಿ ಅದು ಎಲ್ಲ ಕಡೆ ಇದಾಗ್ಲಿಲ್ಲ, ಸಕ್ಸಸ್ ಆಗ್ಲಿಲ್ಲ. ಅದರಿಂದ ತಿರಿಯು ಕೂಡ ಒಣಗುವಂತ ಒಂದು ಸಮಸ್ಯೆಯು ಕೂಡ ಬಂದಿದೆ. ಆಮೇಲೆ ಈಗ ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ಒಂದು ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಿ, ಎಷ್ಟು ದಿವಸಕ್ಕೆ ಒಂದ್ಸರಿ ಯಾವ ರೀತಿ ನೀರು ಕೊಡ್ತೀರಿ? ನಮ್ಮಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ದು ಮತ್ತೆ ಇನ್ನೊಂದೇ ಬೇಕಾದಷ್ಟು ನೀರಿದೆ, ನಾನು ಎರಡು ದಿವಸ ಮೂರು ದಿವಸ ಒಂದ್ಸಲ ಸ್ಪ್ರಿಂಕ್ಲರ್ ಬಿಟ್ಟು ಬಿಡ್ತೇವೆ, ಅಥವಾ ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದು ಗಂಟೆ. ನಮ್ಗೆ ನೀರಿನ ಅಗತ್ಯ ನೋಡಿ, ಅಲ್ಲಿ ಮಣ್ಣು ಮೇಲೆ ಒಣಗಿದೆಯಾ, ಭೂಮಿ ಒಣಗಿದೆಯಾ ನೋಡಿ ಕೊಡುವುದು ಅಷ್ಟೇ. ಈಗ ಮಣ್ಣಿನಲ್ಲಿ ತೇವಾಂಶ ಉಳಿಬೇಕಿದ್ರೆ ಬುಡ ಹೇಗಿರ್ಬೇಕು, ಅದಕ್ಕೆ ಏನ್ ಹಾಕ್ಬೇಕು? ನಾವು ಅಂದ್ರೆ ನೀರು ನಮ್ಗೆ ಬೇಕಾದಷ್ಟು ಇರೋದ್ರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಲಿಲ್ಲ. ಯಾಕಂದ್ರೆ ಬೇಕಾದಷ್ಟು ಇರೋದಲ್ಲ, ಬೇಕಾದಷ್ಟು ಕೊಡ್ಬೇಕಲ್ಲ. ಅಲ್ಲ, ನೀರು ಬೇಕಾದಷ್ಟು ಕೊಡ್ಬೋದು, ಬೇಕಾದಷ್ಟು ಇದೆ ನಮ್ಗೆ. ಅಂದ್ರೆ ಸ್ಪ್ರಿಂಕ್ಲರ್ ಮಾಲ್ ಜಾಸ್ತಿ ಆಗ್ಬಾರ್ದಲ್ಲ, ಜಾಸ್ತಿ ಅಲ್ಲ, ಅದೇ ಒಣಗಿದಷ್ಟು ಅದ್ ಅನುಭವದಲ್ಲಿ ನಾವು ನೋಡ್ಕೊಳ್ಳೋದು ಅಷ್ಟೇ. ಅಲ್ಲ, ಸಾಮಾನ್ಯವಾಗಿ ಈಗ ಬುಡದ ಮೇಲ್ಪದರದಲ್ಲಿ ಹೇಗಿದೆ ಅನ್ನೋದು ಮುಖ್ಯ ಅಲ್ಲ, ಅದರ ಕೆಳಗಡೆ ಹೇಗಿದೆ ಅಂತ ಮುಖ್ಯ. ಅಲ್ಲ, ಅದು ಕೆಳಗಡೆ ಒಣಗಿದ್ರೆ ಆಟೋಮೆಟಿಕ್ ಮೇಲ್ಗಡೆ ಒಣಗತ್ತಲ್ಲ. ಸರಿ, ಈಗ ಬುಡಕ್ಕೆ ಏನೇನು ಕೊಡ್ತೀರಿ ಹೇಳಿ? ಗೊಬ್ಬರ, ಹಟ್ಟಿ ಗೊಬ್ಬರ, ಸ್ವಲ್ಪ ಗೋಳಿ ಗೊಬ್ಬರ, ಮತ್ತೆ ಆರ್ಗ್ಯಾನಿಕ್ ಮಿಕ್ಸರ್ ಅಂತ ಕೊಡ್ತೇವೆ. ಮತ್ತೆ ನಾನು ಹೀಗೆ ಶಾಸ್ತ್ರೀಯವಾಗಿ ನಾನು ಯಾವ್ದು ಕಲ್ಟಿವೇಶನ್ ಮಾಡ್ಲಿಲ್ಲ, ಒಟ್ಟಿಗೆ ನಮ್ಮ ತೋಚಿದ ಹಾಗೆ ಮಾಡಿದ್ದು. ಫರ್ಟಿಲೈಸರ್ ಹಾಗೆ ಜನವರಿ ಫೆಬ್ರವರಿ ಟೈಮಲ್ಲಿ ಒಂದ್ಸಲ ನಿಮ್ಗೆ ರೋಕ್ ಫಾಸ್ಫೇಟ್ ಯೂರಿಯಾ ಹಾಕುದಿಲ್ಲ, ಪೊಟ್ಯಾಶ್ ಕೊಡ್ತೇವೆ. ಒಂದು ಫಸಲಿ ಸ್ವಲ್ಪ ಅಂದ್ರೆ ನಿಮ್ಗೆ ಮಿಳೆ ನೀಡ್ಲಿಕ್ಕೆ ಅಳತೆ ನೀಡ್ಲಿಕ್ಕೆ ಎಲ್ಲ ಒಳ್ಳೇದಾಗ್ತದೆ, ಆ ತರ ಮಾಡ್ತಿದ್ದೆ. ಅಕ್ಟೋಬರ್ ನವೆಂಬರ್ ಒಂದ್ಸಲ ಗೊಬ್ಬರ ಸಿಕ್ಕಿದ ಕೈಗೆ ಏನಾದ್ರು, ಆ ಟೈಮಲ್ಲಿ ಏನಾದ್ರು ಸಿಕ್ಕಿದ ಕೋಳಿ ಗೊಬ್ಬರ ಅಂತೆಲ್ಲ ಸಿಕ್ಕಿದ ಒಂದ್ಸಲ ಮಿಕ್ಸ್ ಮಾಡಿ ಒಂದ್ಸಲ ಇದು ಕೊಡ್ತೇವೆ. ಫರ್ಟಿಲೈಸರ್ ಸೇರಿಸಿ ಡಿ ಎ ಪಿ ಮತ್ತೆ ಇದು ಒಂದು ಕೈಬೇವಿನಂಡಿ ಇಂತೆಲ್ಲ ಸೇರಿಸಿ ಕೊಡ್ತೇವೆ ಅಷ್ಟೇ. ಆಮೇಲೆ ಈಗ ಕಾಳು ಮೆಣಸನ್ನು ನೀವು ಮಾಡ್ತಾ ಇಲ್ಲ. ನಾನು ಅಡಿಕೆ ನೋಡುವ ಟೈಮಲ್ಲಿ ಬಾಳೆ ಹಾಕಿದ್ದೆ, ಅದು ನನ್ಗೆ ಬಾಳೆ ತುಂಬಾ ಫಸಲು ಚೆನ್ನಾಗಿ ಕೊಟ್ಟಿದೆ. ಅದೊಂದು ಇನ್ನೊಂದು ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ, ಅಡಿಕೆ ಮತ್ತೆ ತೆಂಗಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಬಾಳೆಗೆ ಅಡಿಕೆ ಒಂದು ಸಲ ಹೈಟ್ ಜಾಸ್ತಿ ಹೋಯ್ತು. ಮಣ್ಣಲ್ಲೂ ಒಂಥರ ಅದಕ್ಕೆ ಬೇಕಾದ ರೀತಿಯ ಮಣ್ಣು ಸಿಕ್ಕಿತ್ತು, ಒಂಥರ ಗೊಡ್ಡ ಮಣ್ಣು ತರ ಸಿಕ್ಕಿಂತ ಜಾಸ್ತಿ ಅದಕ್ಕೆ ಫರ್ಟಿಲಿಟಿ ಸಿಕ್ತು. ಅಡಿಕೆ ಮರ ಸಿಕ್ಕಾಪಟ್ಟೆ ಫಾಸ್ಟ್ ಬೆಳೀತು. ಒಂದು ಹೆಚ್ಚು ಕಡಿಮೆ ಒಂದು 20-22 ವರ್ಷಕ್ಕೆ 60-70 ಫೀಟ್ ಹೋಯ್ತು ಮರ. ಅದನ್ನ ಆಮೇಲೆ ನಿರ್ವಹಣೆ ತುಂಬಾ ಕಷ್ಟ ಆಯ್ತು ನನಗೆ. ಫಸಲೇನೋ ಚೆನ್ನಾಗಿ ಬಂತು, ಬಟ್ ನಿರ್ವಹಣೆ ಕಷ್ಟ ಆಯ್ತು ನನಗೆ. ಕೆಲವರು ರೈತರ ತೋಟವನ್ನು ನೋಡಿದಾಗ ನನಗೆ ಅನಿಸಿದ್ದೇನು ಅಂತಂದ್ರೆ, ಎಷ್ಟೋ ಜನ ಸಗಣಿ ನೀರನ್ನ ಸ್ಲರಿ ರೂಪದಲ್ಲಿ ತೆಂಗಿನ ಮರ ಅಡಿಕೆ ಮರಗಳಿಗೆ ಕೊಡ್ತಾರೆ. ಬಹುಶಃ ಅಡಿಕೆ ಮರವೇ ತೆಂಗಿನ ಮರದ ಹಾಗೆ ಇರ್ತದೆ. ಇದಕ್ಕೆ ನೈಟ್ರೋಜನ್ ಜಾಸ್ತಿ ಆಗಿರೋದೇ ಒಂದು ಕಾರಣ ಅಂತ ನಾನು ಹೇಳುವಂತಹದ್ದಿದೆ. ನಿಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಿ? ಮತ್ತೆ ಅದು ಒಬ್ರೊಬ್ರು ಒಂದೊಂದು ರೀತಿ ಹೇಗೆ ಮೇಂಟೈನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಯಾರು ಸಿಸ್ಟಮ್ಯಾಟಿಕ್ ಆಗಿ ಮಾಡೋದಿಲ್ಲ. ಅಂದ್ರೆ ನಿಮ್ದು ಅಲ್ಲಿ ಬಯಲ್ಸೀಮೆಯಲ್ಲಿ ಆಗ್ಲಿ ಮಲೆನಾಡಲ್ಲಿ ದೊಡ್ಡ ದೊಡ್ಡ ತೋಟದವ್ರು ಆ ತರ ಮಾಡ್ತಾರೆ. ಇಲ್ಲಿ ನಮ್ಮಲ್ಲೆಲ್ಲ 1 ಎಕರೆ 1 ಎಕರೆ ನಮ್ಮ ಏನು ತೋಚೆ ಅದನ್ನೇ ಮಾಡೋದಷ್ಟೇ. ಈಗ ಕೃಷಿ ಇಲಾಖೆಯವ್ರು ಮೀಟ್ ಆಗುದು, ಅವ್ರ ಹತ್ರ ಕನ್ಸಲ್ಟ್ ಮಾಡೋದೆಲ್ಲ. ಬಟ್ ಈಗ ರೀಸೆಂಟ್ ಆಗಿ ಸ್ವಲ್ಪ ಮಾಹಿತಿ ತಗೊಳ್ತಾರೆ. ಮೊದ್ಲೆಲ್ಲ ಅದೆಲ್ಲ ಇರ್ಲಿಲ್ಲ, ನಾವೆಲ್ಲ ತೋಟ ಮಾಡಿದ ಹಾಗೆ ನಮ್ಮ ಸ್ವಂತ ಇಚ್ಛೆ ಅಥವಾ ಬುದ್ಧಿಲ್ಲೇ ಮಾಡಿದ್ದಷ್ಟೇ. ಆಮೇಲೆ ಈಗ ಕೊಯ್ಲು ಮತ್ತು ಒಣಗಿಸುವ ಬಗ್ಗೆ ಹೇಳಿ. ಕೊಯ್ಲು ಅಂತ ಹೇಳಿ ಈಗ ಟೈಮಲ್ಲಿ ಈ ಟೈಮಲ್ಲಿ ಕೊಯ್ಲಿ ಬರುತ್ತೆ. ಅದನ್ನ ಮಳೆಯಿಂದಾಗಿ ಸ್ವಲ್ಪ ಲೇಟ್ ಆಗಿದೆ. ಬಂದು ಕೊಯ್ದು ಖಾಲಿ ಜಾಗದಲ್ಲಿ ಒಣಸ್ತೇವೆ ಅಷ್ಟೇ. ಎಷ್ಟು ದಿವಸ ಒಣಗಿಸ್ತೀರಿ? ಹೇಗೆ 40-50 ದಿವಸ ಒಣಸ್ತೇವೆ. ಅದನ್ನು ಮಗಚ್ಲಿಕ್ಕೆ ಏನಾದ್ರು ಉಂಟಾ? ಇಲ್ಲ, ನಾವೇ ಮ್ಯಾನುವಲ್ ಆಗಿ ಮಾಡೋದು. ಮತ್ತೆ ನಮ್ದೇನು ತುಂಬಾ ಇಲ್ಲ, 1 ಎಕರೆ ಚಿಲ್ಲರೆ ಇರೋದು. ನಮ್ಮ ಮನೆಯವ್ರ ನಾವು ಲೇಬರ್ ಹೆಚ್ಚು ಹಾಕೊಳ್ಳೋದಿಲ್ಲ. ಆ ದಿವಸ ಕುಯ್ಯೋತ್ತೀವಿ ಮತ್ತೆ ಲೇಬರ್ ಹಾಕೊಳ್ತೀವಿ ಬಿಟ್ಟು ಮತ್ತೆ ನಾವು ಮನೆಯವರೇ ಸೇರಿ ಮಾಡೋದು. ಅದೆಲ್ಲ ಲೇಬರ್ ಕೊಟ್ಟು ನಮ್ಗೆ ಅಲ್ಲಿ ಎಂತ ಸಿಗುವುದಿಲ್ಲ. ನಮ್ಮ ಪ್ರಯತ್ನದಿಂದ ಅಲ್ಲೇನು ಕೂಲಿ ಉಳಿತದೆ ಅಷ್ಟೇ, ಬಿಟ್ರೆ ಮತ್ತೆ ದೊಡ್ಡ ಲಾಭ ಏನಿಲ್ಲ. ಅಂದ್ರೆ ಫ್ರೆಶ್ ಆಗಿ ಒಣಗಿಸಿದ ತಕ್ಷಣ ನೀವು ಮಾರಾಟ ಮಾಡ್ತೀರಾ ಅಥವಾ ಹಳತಿಗೆ ಅಂತ ಇಡ್ತೀರಾ? ಇಲ್ಲ, ಒಂದಷ್ಟಲ್ಲೇ ಮಾಡ್ತೇವೆ ನಾವು. 1-2 ವರ್ಷ ಇಟ್ಟು ನೋಡಿದೆ, ಅದಂಗ ಕ್ವಾಲಿಟಿ ಉಳಿಸ್ಕೊಳ್ಳಿಕ್ ಆಗಲಿಲ್ಲ. ಅದು ಸ್ವಲ್ಪ ಕಪ್ಪಾದ್ರೆ ಅದು ಅಡಿಕೆ ಕ್ವಾಲಿಟಿ ಉಳಿದಲ್ಲ, ರೇಟ್ ಅಲ್ಲಿ ಬಿದ್ದೋಗುತ್ತೆ. ಈಗ ಮೋಹಿತ್ ನಗರದ ಬದಲು ಬೇರೆ ಏನಾದ್ರೂ ತಳಿಯನ್ನು ಹಾಕೋಬೇಕು ಅಂತ ಏನಾದ್ರು ಆಸಕ್ತಿ ಉಂಟು ನಿಮಗೆ? ಮೋಹಿತ್ ನಗರ್ ನನ್ಗೆ ಮೋಹಿತ್ ನಗರ್ ಎಲ್ಲಾ ರೀತಿಯಲ್ಲೂ ಒಳ್ಳೆ ಕ್ವಾಲಿಟಿ ಅಡಿಕೆ ಸಿಗುತ್ತೆ, ಫಸಲು ಎಲ್ಲದೂ ಸರಿ. ಅದು ಒಂದೇ ದೋಷ ಅಂತ ಹೇಳಿದ್ರೆ ಮರ ಸಿಕ್ಕಾಪಟ್ಟೆ ಹೈಟ್ ಹೋಗುತ್ತೆ. 10-15 ವರ್ಷ ಆದ ಕೂಡ ಅದು ನಮ್ ಕಂಟ್ರೋಲೇ ಸಿಗುವುದಿಲ್ಲ. ಇವಾಗ ಏನು ಲೇಬರ್ ಸಿಗುವುದಿಲ್ಲ, ಸ್ಪ್ರೇ ಮಾಡ್ಲಿಕ್ಕೆಲ್ಲ ಕಷ್ಟ, ಕುಯ್ಲಿಕ್ಕೂ ಕಷ್ಟ, ಮರ ಹತ್ಲಿಕ್ಕೆ ಜನ ಸಿಗುವುದಿಲ್ಲ. ಅಂತ ಕಾರಣದಲ್ಲಿ ನಾವು ಅದನ್ನ ಆ ಕಾರಣಕ್ಕೋಸ್ಕರ ಅದನ್ನು ಮೋಹಿತ್ ನಗರ್ ಡ್ರಾಪ್ ಮಾಡ್ಬೇಕಾಗತ್ತೆ. ಈಗ ಬೇರೆ ಯಾವ ತಳಿ ಸೂಕ್ತ ಆಗ್ಬಹುದು ಅಂತೇಳಿ ನಾವು ಇದು ಮಾಡಿದ್ದೇವೆ. ಇಂಟರೆಸ್ಟಿವ್ ಮಂಗಳ ಗಿಡ ತಂದು ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ನಾನೀಗ. ಈಗ ಅಡಿಕೆಗೆ 500 ಮೇಲೆ ಬೆಲೆ ಇರುವ ಕಾರಣಕ್ಕಾಗಿ ಸಾಂಪ್ರದಾಯಿಕವಾಗಿ ಎಲ್ಲೆಲ್ಲ ಅಡಿಕೆ ಬೆಳೀತಾ ಇದ್ದಾರೋ ಅದು ಬಿಟ್ಟು ಬೇರೆ ಪ್ರದೇಶದಲ್ಲಿ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಅಡಿಕೆ ಬೆಳೆಯುವುದನ್ನ ನಾವು ನೋಡ್ತೀವಿ. ಬಹುಶಃ ಹೀಗೆ ಮುಂದುವರೆದ್ರೆ ಒಂದಷ್ಟು ಅಡಿಕೆಯ ಬೆಲೆ ಕುಸಿತಕ್ಕೆ ಕಾರಣ ಆಗ್ಬಹುದು. ಆದ್ರೂ ಆಗ್ಬಹುದು, ಯಾಕಂದ್ರೆ ಅಡಿಕೆಯ ಉಪಯೋಗ ಒಂದು ಅದೇನು ಆಹಾರ ಬೆಳೆ ಅಲ್ಲ. ಒಂದು ಏನೋ ಒಂದು ಟೈಮ್ ಪಾಸ್ ಅಥವಾ ಏನೋ ಕೆಲವರೆಲ್ಲ ಅಭ್ಯಾಸ ಇಟ್ಕೊಂಡಿರ್ತ ಆ ಪರ್ಪಸ್ಗೋಸ್ಕರ ಅಡಿಕೆ ಉಪಯೋಗಿಸ್ತಾರೆ. ಒಂದು ಮಿತಿಗಿಂತ ಜಾಸ್ತಿ ಬೆಳೆದ್ರೆ ಕೂಡ ಅದ್ರ ಬೆಲೆ ಕಡಿಮೆ ಆಗ್ಲೇಬೇಕಲ್ಲ, ನನ್ನ ಲೆಕ್ಕದಲ್ಲಿ ಕಡಿಮೆ ಆಗತ್ತೆ ಅನ್ಸುತ್ತೆ. ಹೆಚ್ಚು ಸಮಯ ಏನಾಗುತ್ತೆ ಸ್ಟಡಿ ಆಗಿದೆ ಅಂತ ಹೇಳಿದ್ರೆ, ರೈತರಿಗೆ ಬೆಳೆದ ಫಸಲು ಕಂಪ್ಲೀಟ್ ಕೈ ಸಿಗದೇ ಇರೋದ್ರಿಂದ ರೇಟ್ ಇದೆ. ಬಟ್ ಇದು ಕಂಪ್ಲೀಟ್ ಕೈ ಸಿಕ್ಕಿದ್ರೆ

ಇದೀಗ ಕೇಳಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ತತ್ವಪದ ಮಾಡೋ ಶ್ರೀ ಶಿವ ಭಜನ. ಮರುಳೇ ಮರತಿರಬೇಡ ಗುರುವಿನ, ಮಾಡೋ ಶ್ರೀ ಶಿವ ಭಜನ ನೆಮ್ಮದಿ ಮಾಡೋ ಶ್ರೀ ಶಿವ ಭಜನ. ಮರುಳೇ ಮರತಿರಬೇಡ ಗುರುವಿನ, ಮಾಡೋ ಶ್ರೀ ಶಿವ ಭಜನ ನೆಮ್ಮದಿ ಮಾಡೋ ಶ್ರೀ ಶಿವ ಭಜನ. ಅಳಿವುದು ಕಾಯ ಉಳಿವುದು ಕೀರ್ತಿ, ತಿಳಿದು ನೋಡಲ್ಲೋ ರೀತಿ. ಅಳಿವುದು ಕಾಯ ಉಳಿವುದು ಕೀರ್ತಿ, ತಿಳಿದು ನೋಡಲ್ಲೋ ರೀತಿ. ಬಿಡು ಅವಿಚಾರ ಮಾಡೋ ವಿಚಾರ, ಬಿಡು ಅವಿಚಾರ ಮಾಡೋ ವಿಚಾರ. ಸ್ಥಿರವಲ್ಲೋ ಈ ಸಂಸಾರ ಮರುಳೇ, ಸ್ಥಿರವಲ್ಲೋ ಈ ಸಂಸಾರ ಮರುಳೇ. ಮಾಡೋ ಶ್ರೀ ಶಿವ ಭಜನ ಪ್ರೇಮದಿ, ಮಾಡೋ ಶ್ರೀ ಶಿವ ಭಜನ. ಎಲ್ಲಿಯ ತನಕ ಹಂಬಲಿಸುವಿನಿ ನಂದೇಶನ ಮರೆತು, ಎಲ್ಲಿಯ ತನಕ ಹಂಬಲಿಸುವಿನಿ ನಂದೇಶನ ಮರೆತು. ಕಂದ ನಿನಗೊಂದಿಲ್ಲ ಈ ಭವದಿ, ಕಂದ ನಿನಗೊಂದಿಲ್ಲ ಈ ಭವದಿ. ಸುಂದರ ಗುರುವಿನ ಪಾದಕ ಹೊಂದಿ, ಸುಂದರ ಗುರುವಿನ ಪಾದಕ ಹೊಂದಿ. ಮಾಡೋ ಶ್ರೀ ಶಿವ ಭಜನ ನೆಮ್ಮದಿ, ಮಾಡೋ ಶ್ರೀ ಶಿವ ಭಜನ. ಅಡಿಗಡಿಗೆ ಶಿವನಾಮವ ಸ್ಮರಿಸೋ, ಅಡಿಗಡಿಗೆ ಶಿವನಾಮವ ಸ್ಮರಿಸೋ. ದೃಢ ಭಕ್ತಿಯ ನಿಲ್ಲಿಸೋ ಶಿಶುನಾಳದೀಶ ಶ್ರೀ ಬಸವೇಶನ, ಶಿಶುನಾಳದೀಶ ಶ್ರೀ ಬಸವೇಶನ. ಮಾಡೋ ಶ್ರೀ ಶಿವ ಭಜನ ನೆಮ್ಮದಿ, ಮಾಡೋ ಶ್ರೀ ಶಿವ ಭಜನ. ಮರುಳೇ ಮರತಿರಬೇಡ ಗುರುವಿನ, ಮಾಡೋ ಶ್ರೀ ಶಿವ ಭಜನ ನೆಮ್ಮದಿ, ಮಾಡೋ ಶ್ರೀ ಶಿವ ಭಜನ. ಮಾಡೋ ಶ್ರೀ ಶಿವ ಭಜನ ಪ್ರೇಮದಿ, ಮಾಡೋ ಶ್ರೀ ಶಿವ ಭಜನ. ಮುಂದೆ ಕೇಳಿ ರತ್ನಮಾಲಾ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ ತೂಗುತ್ತಿದೆ ನಿಜ ಬಯಲಲ್ಲಿ. Thank you. ಲೋಕದ ನಡುವಿಂದ ಇಳಿದಂತೆ ಕಂಬ ಸೂತ್ರವೋ ಎನ್ನುವಂತೆ ಸಾಂಬ ಲೋಕದ ನಡುವಿಂದ ಇಳಿದಂತೆ ಕಂಬ ಸೂತ್ರವೋ ಎನ್ನುವಂತೆ ಅಂಬರದಿ ಅವತಾರ ತುಂಬಿ ತೊಡುಕುವಂತೆ ಅಂಬರದಿ ಅವತಾರ ತುಂಬಿ ತೊಡುಕುವಂತೆ ಸಾಂಬ ಸಾಕ್ಷಾತ್ ಜೋಕಾಲಿ ಜೋಕಾಲಿ ಜೋಲಿಲಾಲಿ ಜೋಕಾಲಿ ಜೋಲಿಲಾಲಿ ತುಗುತ್ತಿದೆ ನಿಜ ಬಯಲಲಿ ಜೋಕಾಲಿ ಜೋಲಿಲಾಲಿ ತುಗುತ್ತಿದೆ ನಿಜ ಬಯಲಲಿ ಜೋಕಾಲಿ ಜೋಲಿಲಾಲಿ ಜೋಕಾಲಿ ಜೋಲಿಲಾಲಿ ಜೋಕಾಲಿ ಜೋಲಿಲಾಲಿ ಅಡಗಿದ್ದ ಮೃ